ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಲ್ಲಿ ಸೂಕ್ಷ್ಮ ನೀರಾವರಿಯು ಸುಮಾರು 78 ಲಕ್ಷ ಹೆಕ್ಟೇರ್ ಕ್ಷೇತ್ರವನ್ನು ಆವರಿಸಿದೆ. ಇದು ಪಿಡಿಎಂಸಿ ಯೋಜನೆಯಿಂದ ಕಳೆದ 8 ವರ್ಷಗಳಿಂದ ಆರಿಸಿದ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 81% ಇಳುವರಿ ಅಧಿಕವಾಗಿದೆ. ಇಷ್ಟೇ ಅಲ್ಲದೆ ಸೂಕ್ಷ್ಮ ನೀರಾವರಿಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಸ್ಥಾಪಿಸಿ ರೈತರಿಗೆ ಸಹಾಯ ಮಾಡಲು 2017-18 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ನಬಾರ್ಡ್ನ ಸಹಯೋಗದೊಂದಿಗೆ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ನಿಧಿ ಅಂದರೆ ಎಂಐಎಫ್ ಅನ್ನು ರಚಿಸಲಾಯಿತು. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಬೇಕಿದ್ದಲ್ಲಿ ತಮ್ಮ ಸಮೀಪದ ಕೃಷಿ ಮತ್ತು ತೋಟಗಾರಿಕಾ ಅಭಿವೃದ್ಧಿ ಕಚೇರಿಯನ್ನು ಸಂಪರ್ಕಿಸಿ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಈಗ ಸ್ವಾವಲಂಬಿಗಳಾಗುವ ಮೂಲಕ ಸಮೃದ್ಧಿಯತ್ತ ಸಾಗುತ್ತಿದ್ದಾರೆ. ದೇಶ ಈಗ ಸಂಕಲ್ಪದಿಂದ ಸಿದ್ಧಿಯತ್ತ ಮುನ್ನುಗ್ಗುತ್ತಿದೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ ಜಗದೀಶ್ವರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಇದೆಯಲ್ಲ, ಈ ಯೋಜನೆಯ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ಭಾರತದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ 60% ಕೃಷಿಯನ್ನೇ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ. ದೇಶದಲ್ಲಿ ಹಸಿರು ಕ್ರಾಂತಿಯಿಂದ ಆಹಾರ ಉತ್ಪಾದನೆಯಲ್ಲಿ ಗಮನಾರ್ಹವಾದಂತಹ ಹೆಚ್ಚಳವಾಗಿದ್ದು, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆವಕದಿಂದ ಬೆಲೆ ಕುಸಿತ ಉಂಟಾಗಿ ರೈತರು ಕಂಗಾಲಾಗಿ ಅವರು ಬೆಳೆದಂತಹ ಬೆಳೆಗೆ ಕಡೇ ಪಕ್ಷ ಉತ್ಪಾದನಾ ವೆಚ್ಚ ದೊರಕದೆ ಪಡೆದ ಸಾಲವನ್ನ ಮರುಪಾವತಿಸಲಾಗದೆ ಆತ್ಮಹತ್ಯೆಗೆ ಕಾರಣವಾಗತಕ್ಕಂತಹ ಪ್ರಸಂಗಗಳು ಜರುಗುತ್ತಿವೆ. ಈ ಹಿನ್ನೆಲೆಯಲ್ಲಿ ರೈತರು ಹತಾಶರಾಗಿ ಮಾರಾಟ ಮಾಡುವ ಪ್ರಸಂಗಗಳನ್ನ ತಪ್ಪಿಸಿ ರೈತರ ಬೆಳೆಗೆ ತಕ್ಕ ಬೆಲೆಯನ್ನು ಒದಗಿಸಲು ಕೇಂದ್ರ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಯಾವಾಗ ಪ್ರಾರಂಭವಾಯಿತು ಅಂತೀರಿ? 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಆರಂಭವಾದಾಗ ಆಹಾರದ ಕೊರತೆಯನ್ನ ನೀಗಿಸಿಕೋಸ್ಕರ ಕೇಂದ್ರ ಸರ್ಕಾರವು ಆಹಾರ ಧಾನ್ಯಗಳ ಸಂಗ್ರಹಣೆಯನ್ನ ಪ್ರಾರಂಭ ಮಾಡುತ್ತದೆ. ಹೀಗೆ ಸಂಗ್ರಹಿಸಲಾದಂತಹ ಆಹಾರ ಧಾನ್ಯಗಳನ್ನ ಸಹಾಯಧನದ ರೂಪದಲ್ಲಿ ಪಡಿತರ ವ್ಯವಸ್ಥೆಯ ಮೂಲಕ ಬಡ ಜನರಿಗೆ ವಿತರಿಸಲಾಯಿತು. ನಂತರದಲ್ಲಿ ಈ ಒಂದು ಯೋಜನೆಯನ್ನ ಇತರ ಕೃಷಿ ಉತ್ಪನ್ನಗಳಿಗೂ ಕೂಡ ವಿಸ್ತರಿಸಲಾಯಿತು. ಹೀಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧರಿಸಿ ರೈತರಿಂದ ಕೃಷಿ ಉತ್ಪನ್ನಗಳನ್ನ ಖರೀದಿಸತಕ್ಕಂತಹ ಕನಿಷ್ಠ ಬೆಂಬಲ ಯೋಜನೆಯು ಆರಂಭವಾಯಿತು. ಈ ಕನಿಷ್ಠ ಬೆಂಬಲ ಬೆಲೆ ಅಂದ್ರೇನು ಅಂತೀರಿ? ಕನಿಷ್ಠ ಬೆಂಬಲ ಬೆಲೆ ಏನು ಅಂತಕ್ಕಂಥದ್ದು ಪ್ರಸ್ತುತ ಅತ್ಯಂತ ಮುಖ್ಯವಾದಂತಹ ವಿಷಯ. ಕನಿಷ್ಠ ಬೆಂಬಲ ಬೆಲೆಗಳು ಕೇಂದ್ರ ಸರ್ಕಾರವು ರೈತರಿಗೆ ಬೆಳೆದಂತಹ ಉತ್ಪನ್ನಗಳಿಗೆ ನೀಡತಕ್ಕಂತಹ ಖಾತರಿ ಬೆಲೆಗಳಾಗಿವೆ. ಈ ಯೋಜನೆ ಬೆಲೆ ಕುಸಿತ ಸಂದರ್ಭಗಳಲ್ಲಿ ರೈತರಿಗೆ ಸುರಕ್ಷಾ ಕವಚವನ್ನ ಒದಗಿಸುತ್ತದೆ. ಕೇಂದ್ರ ಸರ್ಕಾರವು ರೂಪಿಸಿರ್ತಕ್ಕಂತಹ ಮಾರುಕಟ್ಟೆ ಮಧ್ಯಪ್ರವೇಶದ ಒಂದು ಭಾಗವಾಗಿ ಇದು ಕಾರ್ಯವನ್ನ ನಿರ್ವಹಿಸುತ್ತದೆ. ಘೋಷಿತ ಕನಿಷ್ಠ ಬೆಂಬಲ ಬೆಲೆಗಿಂತ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಬೆಲೆಯು ಕಡಿಮೆಯಾದಾಗ ಸರ್ಕಾರಿ ಸಂಸ್ಥೆಗಳ ಮೂಲಕ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರ ಉತ್ಪನ್ನಗಳನ್ನ ಖರೀದಿಸುತ್ತದೆ. ಬೆಲೆ ಕುಸಿತದ ಸಂದರ್ಭಗಳಲ್ಲಿ ಈ ಯೋಜನೆ ರೈತರ ಪಾಲಿನ ಆಪದ್ ಬಾಂಧವ ಹಾಗೂ ವಿಮೆಯಂತೆ ಕಾರ್ಯನಿರ್ವಹಿಸುತ್ತದೆ. ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಉದ್ದೇಶಗಳು ಯಾವ್ಯಾವು ಅಂತೀರಿ? ನೋಡಿ, ಬಹಳ ಮುಖ್ಯವಾಗಿ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಕನಿಷ್ಠ ಬೆಂಬಲ ಯೋಜನೆಯನ್ನ ರೂಪಿಸಲಾಗಿದೆ. ಮೊಟ್ಟ ಮೊದಲನೆಯದಾಗಿ ರೈತರು ಬೆಳೆದ ಬೆಳೆಗೆ ತಕ್ಕ ಬೆಲೆಯನ್ನ ಒದಗಿಸತಕ್ಕಂಥದ್ದು. ಇನ್ನು ಎರಡನೆಯದಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆವಕವಾದಾಗ ಬೆಲೆ ಕುಸಿಯದಂತೆ ಖಾತ್ರಿಯನ್ನ ನೀಡತಕ್ಕಂಥದ್ದು. ಮೂರನೇದಾಗಿ ರೈತರಿಗೆ ಉಂಟಾಗುವ ಹತಾಶೆ ಮಾರಾಟದ ಪರಿಸ್ಥಿತಿಯಿಂದ ಅವರನ್ನ ಪಾರು ಮಾಡುವುದು. ಇನ್ನು ನಾಲ್ಕನೆಯದಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಅವಶ್ಯಕವಾದಂತಹ ಆಹಾರ ಧಾನ್ಯಗಳನ್ನ ಸಂಗ್ರಹಿಸುವುದು. ಐದನೇದಾಗಿ ಸಹಜ ಲಾಭವನ್ನು ಒಳಗೊಂಡಂತೆ ಘಟಕವಾರು ಉತ್ಪಾದನಾ ವೆಚ್ಚವನ್ನ ಭರಿಸುವ ರೀತಿಯಲ್ಲಿ ಬೆಲೆಯನ್ನ ನಿಗದಿಪಡಿಸುವುದು. ಮತ್ತು ಕೊನೆಯದಾಗಿ ಹಾಗೂ ಆರನೆಯದಾಗಿ ರೈತರು ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಂಪನ್ಮೂಲಗಳ ದಕ್ಷ ಬಳಕೆಯಿಂದ ಇಳುವರಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಮಾಡತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಯಾವ ಆಧಾರದ ಮೇಲೆ ಘೋಷಿಸಲಾಗುತ್ತೆ ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾದಂತ ವಿಷಯ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್, ಅಥವಾ ಸಂಕ್ಷಿಪ್ತವಾಗಿ CACP ಅಂತ ಏನ್ ಹೇಳ್ತೇವೆ ಅಂದ್ರೆ, ಕನ್ನಡದಲ್ಲಿ ಭಾರತದ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಖಾರೀಫ್ ಅಂದರೆ ಮುಂಗಾರು ಮತ್ತು ರಬಿ ಎಂದರೆ ಹಿಂಗಾರು ಋತುಗಳ ಬಿತ್ತನೆ ಕಾಲದ ಆರಂಭದಲ್ಲಿ ಭಾರತ ಸರ್ಕಾರವು ವರ್ಷಕ್ಕೆ ಎರಡು ಬಾರಿ ಕನಿಷ್ಠ ಬೆಂಬಲ ಬೆಲೆಗಳನ್ನ ಘೋಷಿಸುತ್ತದೆ. ಪ್ರಸ್ತುತ ಸ್ವಾಮಿನಾಥನ್ ಆಯೋಗವು ಸೂಚಿಸಿರುವಂತೆ ಈ ಒಂದು ಸೂತ್ರವನ್ನು ಆಧರಿಸಿ ಕನಿಷ್ಠ ಬೆಂಬಲೆಯನ್ನ ನಿಗದಿಪಡಿಸಲಾಗುತ್ತಿದೆ. ಮುಖ್ಯವಾಗಿ ಈ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ರಚನೆಯ ಉದ್ದೇಶ ಏನು ಅಂತಿದೆ? ನೋಡಿ, ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವನ್ನ January 1965 ರೈತರು ತಮ್ಮ ಇಳುವರಿಯನ್ನ ಸುಧಾರಿತ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಂಪನ್ಮೂಲವನ್ನ ದಕ್ಷವಾಗಿ ಉಪಯೋಗಿಸಿ ಹೆಚ್ಚಿಸಿಕೊಳ್ಳುವಂತೆ ಉತ್ತೇಜಿಸಲು ಕನಿಷ್ಠ ಬೆಂಬಲ ಬೆಲೆಯನ್ನ ಶಿಫಾರಸು ಮಾಡಲು ರಚಿಸಲಾಯಿತು. ಆರಂಭದಲ್ಲಿ ಈ ಆಯೋಗವನ್ನ ಕೃಷಿ ಬೆಲೆ ಆಯೋಗವೆಂದು ಕರೆಯಲಾಗುತ್ತಿತ್ತು. ಅನಂತರದಲ್ಲಿ ಕೃಷಿ ಬೆಲೆ ಆಯೋಗಕ್ಕೆ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವೆಂದು ಪುನರ್ನಾಮಕರಣ ಮಾಡಲಾಯಿತು. ಈ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧರಿಸುವಾಗ ಯಾವ್ಯಾವ ಅಂಶಗಳನ್ನ ಪರಿಗಣಿಸುತ್ತೆ ಅಂತೀರಿ? ಇದು ಕೂಡ ಅತ್ಯಂತ ಮುಖ್ಯವಾದಂತ ವಿಷಯ. ಮೊಟ್ಟ ಮೊದಲನೆಯದಾಗಿ ಈ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಏನಿದೆ ಅದು ಹಲವಾರು ಅಂಶಗಳನ್ನು ಆಧರಿಸಿ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧರಿಸುತ್ತೆ. ಮೊದಲನೆಯದಾಗಿ ಉತ್ಪಾದನಾ ವೆಚ್ಚ, ಎರಡನೇದಾಗಿ ಒಳಹರಿವು ಮತ್ತು ಹೊರ ಹರಿವುಗಳ ಬೆಲೆಯ ಸಮಾನತೆ, ಮೂರನೇದಾಗಿ ಮಾರುಕಟ್ಟೆಯ ಬೆಲೆ ಪ್ರವೃತ್ತಿಗಳು, ನಾಲ್ಕನೆಯದಾಗಿ ಬೇಡಿಕೆ ಮತ್ತು ಪೂರೈಕೆ, ಐದನೇದಾಗಿ ಅಂತರ ಬೆಳೆಗಳ ಮೇಲೆ ಸಮಾನತೆ, ಇನ್ನು ಆರನೆಯದಾಗಿ ಕೈಗಾರಿಕಾ ವೆಚ್ಚದ ಮೇಲೆ ಆಗ್ತಕ್ಕಂತಹ ಪರಿಣಾಮ, ಏಳನೇದಾಗಿ ಜೀವನ ವೆಚ್ಚದ ಮೇಲೆ ಆಗ್ತಕ್ಕಂತಹ ಪರಿಣಾಮ, ಇನ್ನು ಎಂಟನೇದಾಗಿ ಸಾಮಾನ್ಯ ಬೆಲೆಗಳ ಮೇಲೆ ಆಗ್ತಕ್ಕಂತಹ ಪರಿಣಾಮ, ಒಂಬತ್ತನೇದಾಗಿ ಅಂತಾರಾಷ್ಟ್ರೀಯ ಬೆಲೆ ಪರಿಸ್ಥಿತಿ, ಹತ್ತನೇದಾಗಿ ರೈತರ ಉತ್ಪಾದನಾ ವೆಚ್ಚ ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ, ಹನ್ನೊಂದನೆಯದಾಗಿ ವಿತರಣಾ ಬೆಲೆಗಳ ಪರಿಣಾಮ, ಹನ್ನೆರಡನೆಯದಾಗಿ ಸಹಾಯಧನದಿಂದ ಆಗ್ತಕ್ಕಂತಹ ಪರಿಣಾಮ, ಹದಿಮೂರನೆಯದಾಗಿ ಪ್ರಾದೇಶಿಕ ಇಳುವರಿ ಮತ್ತು ಉತ್ಪಾದನೆ, ಹದಿನಾಲ್ಕನೆಯದಾಗಿ ಆಮದು ರಫ್ತು ಮತ್ತು ದೇಶೀಯ ಲಭ್ಯತೆ, ಹದಿನೈದಾಗಿ ಸರ್ಕಾರ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಖಾಸಗಿ ಉದ್ಯಮಗಳ ಪಾಲು, ಇನ್ನು ಹದಿನಾರನೆಯದಾಗಿ ತಲಾ ಬಳಕೆಯ ಪ್ರವೃತ್ತಿಗಳು, ಹದಿನೇಳನೆಯದಾಗಿ ಸಂಸ್ಕರಣಾ ಉದ್ಯಮದ ಸಾಮರ್ಥ್ಯ, ಹದಿನೆಂಟನೆಯದಾಗಿ ಕೃಷಿ ಉತ್ಪನ್ನಗಳ ಸಂಸ್ಕರಣಾ ವೆಚ್ಚ, ಹತ್ತೊಂಬತ್ತನೆಯದಾಗಿ ಮಾರುಕಟ್ಟೆ ಸೇವೆಗಳು, ಇಪ್ಪತ್ತನೆಯದಾಗಿ ತೆರಿಗೆ ಶುಲ್ಕ ಮತ್ತು ಪೇಟೆ ಕಾರ್ಯಕರ್ತರ ಲಾಭ, ಇನ್ನು ಇಪ್ಪತ್ತೊಂದನೆಯದಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕಗಳು ಮತ್ತು ಸ್ಥೂಲ ವಿತ್ತೀಯ ಪರಿಣಾಮಗಳು. ಹೀಗೆ ಸುಮಾರು 21 ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಈ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧರಿಸಿ ಶಿಫಾರಸನ್ನ ಮಾಡುತ್ತದೆ. ಈ ಕೃಷಿ ವೆಚ್ಚವನ್ನ ಈ ಸ್ವಾಮಿನಾಥನ್ ಆಯೋಗ ಎಷ್ಟು ವರ್ಗಗಳಾಗಿ ವಿಂಗಡಿಸಿದೆ ಅಂತೀರಿ? ಸ್ವಾಮಿನಾಥನ್ ಆಯೋಗವು ಕನಿಷ್ಠ ಬೆಂಬಲ ಬೆಲೆಯು ಉತ್ಪಾದನಾ ವೆಚ್ಚದ 1.5 ಇರಬೇಕು ಅಂತ ಹೇಳಿ ಶಿಫಾರಸನ ಮಾಡಿದೆ. ಇದಕ್ಕಾಗಿ ಕೃಷಿ ವೆಚ್ಚಗಳನ್ನ 3 ವರ್ಗಗಳಾಗಿ ಅದು ವಿಂಗಡಿಸಿದೆ. ಮೊದಲನೇದಾಗಿ A2 ಅಂತ ಕರೀತೇವೆ, ಇದರಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಕೂಲಿ ಕಾರ್ಮಿಕರು, ನೀರಾವರಿ ಇತ್ಯಾದಿಗಳಿಗೆ ರೈತರು ನಗದ ರೂಪದಲ್ಲಿ ಪಾವತಿಸತಕ್ಕಂತಹ ನೈಜ ವೆಚ್ಚಗಳು ಸೇರುತ್ತವೆ. ಇನ್ನು ಎರಡನೇದಾಗಿ A2 ಮತ್ತು FL ಅಂತ ಕರೀತೇವೆ. FL ಅಂದ್ರೆ ಫ್ಯಾಮಿಲಿ ಲೇಬರ್ ಅಂತೇಳಿ ಅರ್ಥ. ಬಹುತೇಕ ಕೃಷಿ ಕುಟುಂಬಗಳಲ್ಲಿ A2 ವರ್ಗದಲ್ಲಿ ತಿಳಿಸಿರುವಂತಹ ಕೂಲಿ ಕಾರ್ಮಿಕರಲ್ಲದೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ, ಇದನ್ನು ಸಹ ಕೃಷಿ ವೆಚ್ಚವಾಗಿ ಪರಿಗಣಿಸಬೇಕೆಂದು ಸ್ವಾಮಿನಾಥನ್ ಆಯೋಗ ತಿಳಿಸಿದೆ. ಇನ್ನು ಮೂರನೇದಾಗಿ C2 ಅನ್ನುವಂತಹ ಒಂದು ವೆಚ್ಚ, ಇದರಲ್ಲಿ A2 ಮತ್ತು FL ಜೊತೆಗೆ ಸಾಲಗಳು, ಬಾಡಿಗೆಗಳು, ಭೂಮಿಯ ವೆಚ್ಚ ಮತ್ತು ಇತರೆ ಸ್ಥಿರ ಬಂಡವಾಳದ ಸ್ವತ್ತುಗಳು ಅಂದರೆ ಉತ್ಪಾದನಾ ವೆಚ್ಚ ಸೇರಿದಂತೆ ಬಾಡಿಗೆ ಎತ್ತಿನ ವೆಚ್ಚ, ಬಾಡಿಗೆ ಯಂತ್ರದ ವೆಚ್ಚ, ಸ್ವಂತ ಯಂತ್ರದ ವೆಚ್ಚ, ನೀರಾವರಿಯ ಇಂಧನ, ವಿದ್ಯುತ್ ವೆಚ್ಚ, ಸವಕಳಿ, ಸಾಗಾಣಿಕೆ ಮತ್ತು ಇನ್ಶೂರೆನ್ಸ್ ವೆಚ್ಚಗಳು ಕೂಡ ಸೇರುತ್ತವೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ವ್ಯಾಪ್ತಿಗೆ ಯಾವ ಯಾವ ಉತ್ಪನ್ನಗಳು ಬರ್ತವೆ? ಪ್ರಸ್ತುತ 24 ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಇವುಗಳಲ್ಲಿ 7 ಧಾನ್ಯಗಳು, ಭತ್ತ, ಗೋಧಿ, ಮೆಕ್ಕೆಜೋಳ, ಸಜ್ಜೆ ಮತ್ತು ರಾಗಿ, 5 ಬೇಳೆಕಾಳುಗಳು, ಕಡಲೆ, ತೊಗರಿ, ಹೆಸರು, ಉದ್ದು ಮತ್ತು ಮಸೂದ್, ಹಾಗೇನೆ 8 ಎಣ್ಣೆ ಕಾಳುಗಳು. ಅವು ಯಾವಪ್ಪ ಅಂತ ಹೇಳಿದ್ರೆ ನೆಲಗಡಲೆ, ರ್ಯಾಪ್ ಸೀಡ್, ಸಾಸಿವೆ, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ, ಕುಸುಬೆ ಮತ್ತು ನೈಗರ್ ಸೀಡ್, ಮತ್ತು ಕೊನೆಯದಾಗಿ 4 ವಾಣಿಜ್ಯ ಬೆಳೆಗಳು. ಅವು ಯಾವುವು ಅಂತ ಹೇಳಿದ್ರೆ ಕೊಬ್ಬರಿ, ಕಬ್ಬು, ಹತ್ತಿ ಮತ್ತು ಕಚ್ಚಾ ಸೆಣಬು ಹೀಗೆ ಒಟ್ಟು 24 ಉತ್ಪನ್ನಗಳು ಸೇರಿವೆ. ಸಂಗ್ರಹಣಾ ಬೆಲೆ ಮತ್ತೆ ಕನಿಷ್ಠ ಬೆಂಬಲ ಬೆಲೆಗೆ ಇರುವಂತ ವ್ಯತ್ಯಾಸ ಏನು ಅಂತೀರಿ? ಸರ್ಕಾರದ ಖರೀದಿ ಬೆಲೆಯನ್ನ ಸುಗ್ಗಿಯ ನಂತರ ಘೋಷಿಸಲಾಗುತ್ತದೆ. ಇದನ್ನು ಸಂಗ್ರಹಣಾ ಬೆಲೆ ಅಂತೇಳಿ ನಾವು ಕರೀತೇವೆ. ಇದನ್ನ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅಂತೇಳಿ ಕೂಡ ಕರೆಯಲಾಗುತ್ತದೆ. ಆದರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಬಿತ್ತನೆಯ ಪೂರ್ವದಲ್ಲಿಯೇ ಘೋಷಿಸಲಾಗುತ್ತದೆ. ಕೊರತೆ ಪ್ರದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಮತ್ತು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವರಿಗೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲು ಸಂಗ್ರಹಣಾ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಿಸಿ ಆ ಬೆಲೆಯಲ್ಲಿ ಕೃಷಿ ಉತ್ಪನ್ನಗಳನ್ನ ಖರೀದಿಸುತ್ತದೆ. ಈ ಬೆಲೆಯು ಕನಿಷ್ಠ ಬೆಂಬಲ ಬೆಲೆಗಿಂತ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಇದನ್ನು ನೀಡಿಕೆ ಬೆಲೆ ಅಥವಾ ಇಶ್ಯೂ ಪ್ರೈಸ್ ಅಂತ ಹೇಳಿಯೂ ಕೂಡ ನಾವು ಕರೀತೇವೆ. ನ್ಯಾಯ ಮತ್ತು ಲಾಭದಾಯಕ ಬೆಲೆ ಅಂತ ನಾವು ಕರಿತಾ ಇರ್ತೀವಿ, FRP ಅಂತ. ಈ ರೀತಿ ಅಂದ್ರೆ ಏನು ಅಂತೀರಿ? ರೈತರಿಂದ ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನ ಖರೀದಿಸಲು ನಿಗದಿಪಡಿಸಲಾಗ್ತಕ್ಕಂತ ಬೆಲೆಗೆ FRP ಅಂದರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಥವಾ ನ್ಯಾಯ ಮತ್ತು ಲಾಭದಾಯಕ ಬೆಲೆ ಅಂತೇಳಿ ಕರೀತೇವೆ. ಇದನ್ನ ಕೇಂದ್ರ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಕೃಷಿ ಬೆಲೆ ಮತ್ತು ವೆಚ್ಚಗಳ ಶಿಫಾರಸಿನ ಆಧಾರದ ಮೇಲೆ ನಿಗದಿಪಡಿಸುತ್ತದೆ. ಪ್ರಸ್ತುತ ಸಾಲಿಗೆ ಕಬ್ಬಿಗೆ ಕ್ವಿಂಟಾಲಿಗೆ 315 ರೂಪಾಯಿಗಳನ್ನ ಈ ಒಂದು ಕೃಷಿ ಮತ್ತು ವೆಚ್ಚಗಳ ಬೆಲೆ ಆಯೋಗ ಶಿಫಾರಸು ಮಾಡಿದೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಗೆ ಕಾನೂನಿನ ಬೆಂಬಲ ಏನಾದರೂ ಇದೆಯೇ? ಈ ಒಂದು ಬೆಂಬಲ ಬೆಲೆಯನ್ನ ನಿರ್ಧರಿಸುವ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಬಹುದೇ ಅನ್ನುವಂತಹ ವಿಚಾರಗಳು ಅನೇಕರ ಮನಸ್ಸಿನಲ್ಲಿ ಮೂಡುತ್ತವೆ. ನಿಜವಾಗಿಯೂ ಕೂಡ ಕನಿಷ್ಠ ಬೆಂಬಲ ಬೆಲೆಯು ಸರ್ಕಾರದ ನೀತಿಯಾಗಿ ಜಾರಿ ಮಾಡಲ್ಪಡ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ನಿರ್ಧಾರದ ಒಂದು ಭಾಗವಾಗಿದೆ ಮತ್ತು ಕನಿಷ್ಠ ಬೆಂಬಲ ಬೆಲೆಗಳ ಅನುಷ್ಠಾನಕ್ಕೆ ಯಾವುದೇ ರೀತಿಯಾದಂತಹ ಕಾನೂನಿನ ಬೆಂಬಲ ಇಲ್ಲವೇ ಇಲ್ಲ. ಕೃಷಿ ಬೆಲೆ ಮತ್ತು ವೆಚ್ಚಗಳ ಆಯೋಗವು ಕೂಡ ಒಂದು ಶಾಸನಬದ್ಧ ಸಂಸ್ಥೆಯಲ್ಲ. ಇದು ರೈತ ಮತ್ತು ಕೃಷಿ ಕಲ್ಯಾಣ ಇಲಾಖೆಯ ಒಂದು ಭಾಗವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹೀಗಾಗಿ ಕನಿಷ್ಠ ಬೆಂಬಲ ಬೆಲೆಗೆ ಯಾವುದೇ ಕಾನೂನಿನ ಬೆಂಬಲ ಇರುವುದಿಲ್ಲ. ಈ ಕುರಿತು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲು ಬರುವುದಿಲ್ಲ. ಡಾಕ್ಟರ್ ಶರಶ್ಚಂದ್ರ ಅನಡೆ ಅವರೇ, 2023-24 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಈ ಒಂದು ಬೆಲೆಗಳ ಬಗ್ಗೆ ಮಾಹಿತಿ, ಹಾಗೇನೆ ಈ ಬೆಲೆಗಳು ಕಳೆದ ಸಾಲಿನ ಮುಂಗಾರು ಹಂಗಾಮಿನ ಕನಿಷ್ಠ ಬೆಂಬಲ ಬೆಲೆಗಿಂತ ಎಷ್ಟು ಮಟ್ಟಿಗೆ ಹೆಚ್ಚಾಗಿದಾವೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಮುಖ್ಯವಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ಸಾಮಾನ್ಯ ಭತ್ತಕ್ಕೆ 2022-23 ಸಾಲಿಗೆ 2040 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. 2023-24 ಸಾಲಿಗೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನ 2183 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅಂದ್ರೆ 2023-24 ಸಾಲಿಗೆ ಉತ್ಪಾದನಾ ವೆಚ್ಚವನ್ನ 1455 ರೂಪಾಯಿ ಅಂತ ಹೇಳಿ ಪರಿಗಣಿಸಲಾಗಿದೆ. ಅಂದ್ರೆ 2022-23 ಸಾಲಿಗೆ ಹೋಲಿಸಿದಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 143 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಎರಡನೇದಾಗಿ ಎ ಗ್ರೇಡ್ ಭತ್ತಕ್ಕೆ 2022-23 ಸಾಲಿಗೆ 2060 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. 2023-24 ಸಾಲಿಗೆ ಇದನ್ನ 2203 ರೂಪಾಯಿಗೆ ಹೆಚ್ಚಿಸಲಾಗಿದೆ. 2023-24 ಸಾಲಿನ ಉತ್ಪಾದನಾ ವೆಚ್ಚವನ್ನ 1455 ರೂಪಾಯಿ ಅಂತ ಪರಿಗಣಿಸಲಾಗಿದೆ. ಇನ್ನು 2022-23 ಸಾಲಿಗೆ ಹೋಲಿಸಿದಾಗ ಬೆಂಬಲ ಬೆಲೆಯಲ್ಲಿ 143 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಮೂರನೇದಾಗಿ ಹೈಬ್ರಿಡ್ ಜೋಳ. ಈ ಹೈಬ್ರಿಡ್ ಜೋಳಕ್ಕೆ 2022-23 ಸಾಲಿಗೆ 2970 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. ಎಲ್ಲವೂ ಕೂಡ ಕ್ವಿಂಟಾಲಿಗೆ ಮತ್ತು ರೂಪಾಯಿಗಳಲ್ಲಿ. 2023-24 ಸಾಲಿನ ಕನಿಷ್ಠ ಬೆಂಬಲ ಬೆಲೆಯನ್ನ 3180 ರೂಪಾಯಿಗೆ ಹೆಚ್ಚಿಸಲಾಗಿದೆ. 2023-24 ಸಾಲಿನ ಉತ್ಪಾದನಾ ವೆಚ್ಚವನ್ನ 2120 ರೂಪಾಯಿ ಅಂತೇಳಿ ಪರಿಗಣಿಸಲಾಗಿದ್ದು 2022-23 ಸಾಲಿಗೆ ಹೋಲಿಸಿದಾಗ 210 ರೂಪಾಯಿ ಬೆಂಬಲ ಬೆಲೆಯಲ್ಲಿ ಹೆಚ್ಚಳಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ನಾಲ್ಕನೇದಾಗಿ ಮಾಲ್ದಂಡಿ ಜೋಳ. ಇದಕ್ಕೆ 2022-23 ಸಾಲಿಗೆ 2990 ರೂಪಾಯಿ ಕ್ವಿಂಟಾಲಿಗೆ ನಿಗದಿಪಡಿಸಲಾಗಿತ್ತು. ಹಾಗೆ 2023-24 ಸಾಲಿಗೆ ಈ ಒಂದು ಬೆಲೆಯನ್ನ 3225 ಹೆಚ್ಚಿಸಲಾಗಿದೆ. ಹಾಗೆ 2023-24 ಸಾಲಿಗೆ ಉತ್ಪಾದನಾ ವೆಚ್ಚವನ್ನ ರೂಪಾಯಿ 2120 ಅಂತ ಪರಿಗಣಿಸಲಾಗಿದೆ. 2022 ಮತ್ತು 23ನೇ ಸಾಲಿಗೆ ಹೋಲಿಸಿದಾಗ ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 235 ರೂಪಾಯಿ ಹೆಚ್ಚಳಾಗಿರತಕ್ಕಂಥದ್ದನ್ನ ನೋಡಬಹುದು. ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 50% ಲಾಭ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಐದನೇದಾಗಿ ಸದ್ಯಗೆ 2022 ಮತ್ತು 23ನೇ ಸಾಲಿಗೆ ರೂಪಾಯಿ 2350 ರೂಪಾಯಿಯನ್ನ ಬೆಂಬಲ ಬೆಲೆಯನ್ನಾಗಿ ಘೋಷಣೆ ಮಾಡಲಾಗಿತ್ತು. 2023 ಮತ್ತು 24ನೇ ಸಾಲಿಗೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನ 2500 ರೂಪಾಯಿಗೆ ಪ್ರತಿ ಕ್ವಿಂಟಾಲ್ಗೆ ಹೆಚ್ಚಿಸಲಾಯಿತು ಮತ್ತು ಉತ್ಪಾದನಾ ವೆಚ್ಚವನ್ನ 1371 ರೂಪಾಯಿ ಅಂತ ಪರಿಗಣಿಸಲಾಗಿದೆ. 2022 ಮತ್ತು 23ನೇ ಸಾಲಿಗೆ ಹೋಲಿಸಿದಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೂಪಾಯಿ 150 ಹೆಚ್ಚಲಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ಹಾಗೆ ಉತ್ಪಾದನಾ ವೆಚ್ಚದ ಮೇಲೆ ಅತ್ಯಂತ ಗರಿಷ್ಠ ಅಂತ ಹೇಳಿದ್ರೆ ಶೇಕಡ 82% ಆದಾಯವನ್ನ ರೈತರಿಗೆ ಬರ್ತಕ್ಕಂಥದ್ದನ್ನ ನಾವು ಸದ್ಯ ವಿಷಯದಲ್ಲಿ ನೋಡಬಹುದು. ಇನ್ನು ಆರನೇದಾಗಿ ರಾಗಿ. ರಾಗಿಗೆ 2022 ಮತ್ತು 23ನೇ ಸಾಲಿಗೆ 3578 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸಲಾಯಿತು. ಪ್ರಸಕ್ತ ಸಾಲಿಗೆ ಇದನ್ನ 3846 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹಾಗೆ ಉತ್ಪಾದನಾ ಮಿತ್ಯವನ್ನ 2564 ರೂಪಾಯಿ ಅಂತ ಪರಿಗಣಿಸಲಾಗಿದೆ. 2022 ಮತ್ತು 23ನೇ ಸಾಲಿಗೆ ಹೋಲಿಸಿದಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 268 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದು, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಏಳನೇದಾಗಿ ಮೆಕ್ಕೆಜೋಳ. ಇದಕ್ಕೆ 2022 ಮತ್ತು 23ನೇ ಸಾಲಿಗೆ 1962 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. ಅದನ್ನ ಪ್ರಸಕ್ತ ಸಾಲಿಗೆ 2090 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹಾಗೆ ಉತ್ಪಾದನಾ ವೆಚ್ಚವನ್ನ 1394 ರೂಪಾಯಿ ಅಂತ ಪರಿಗಣಿಸಲಾಗಿದೆ. ಹಾಗೆ 2022 ಮತ್ತು 23ನೇ ಸಾಲಿಗೆ ಹೋಲಿಸಿದಾಗ ಬೆಂಬಲ ಬೆಲೆಯಲ್ಲಿ 128 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದನ್ನ, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಎಂಟನೇದಾಗಿ ತೊಗರಿ ಬೆಳೆಗೆ 2014 ಮತ್ತು 15ನೇ ಸಾಲಿನಲ್ಲಿ 4350 ರೂಪಾಯಿ ಇತ್ತು. ಅದನ್ನ 2022 ಮತ್ತು 23ನೇ ಸಾಲಿಗೆ 6600 ರೂಪಾಯಿಗೆ ಹೆಚ್ಚಳ ಮಾಡಲಾಯಿತು. ಪ್ರಸಕ್ತ ಸಾಲಿನಲ್ಲಿ 7000 ರೂಪಾಯಿ ಈ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಉತ್ಪಾದನಾ ವೆಚ್ಚವನ್ನ 4444 ರೂಪಾಯಿ ಅಂತ ಹೇಳಿ ಪರಿಗಣಿಸಲಾಗಿದೆ. 2022 ಮತ್ತು 23ನೇ ಸಾಲಿಗೆ ಹೋಲಿಸಿದಾಗ ಉತ್ಪಾದನಾ ವೆಚ್ಚದಲ್ಲಿ 400 ರೂಪಾಯಿ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳಾಗಿರ್ತಕ್ಕಂಥದ್ದು ಮತ್ತು ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 58% ಲಾಭ ರೈತರಿಗೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಒಂಬತ್ತನೇದಾಗಿ ಹೆಸರು. ಇದಕ್ಕೆ 2022 ಮತ್ತು 23ನೇ ಸಾಲಿಗೆ 7755 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸಲಾಗಿತ್ತು. ಅದನ್ನ ಪ್ರಸ್ತುತ ಸಾಲಿಗೆ 8558 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅಂದ್ರೆ ಉತ್ಪಾದನಾ ವೆಚ್ಚವನ್ನ 5705 ರೂಪಾಯಿ ಅಂತೇಳಿ ಪರಿಗಣಿಸಲಾಗಿದೆ. ಕಳೆದ ಸಾಲಿಗೆ ಹೋಲಿಸಿದಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 803 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದನ್ನ, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಹತ್ತನೇದಾಗಿ ಉದ್ದು. 2022 ಮತ್ತು 23ನೇ ಸಾಲಿಗೆ 6600 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸಲಾಗಿತ್ತು. ಅದನ್ನ ಪ್ರಸ್ತುತ ಸಾಲಿಗೆ 6950 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಉತ್ಪಾದನಾ ವೆಚ್ಚವನ್ನ 4592 ರೂಪಾಯಿ ಅಂತ ಪರಿಗಣಿಸಲಾಗಿದೆ. 2022 ಮತ್ತು 23ನೇ ಸಾಲು ಅಂದ್ರೆ ಕಳೆದ ಸಾಲಿಗೆ ಹೋಲಿಸಿದಾಗ 350 ರೂಪಾಯಿ ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳಾಗಿರ್ತಕ್ಕಂಥದ್ದು ನಾವು ನೋಡಬಹುದು. ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 51% ಲಾಭ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಹನ್ನೊಂದನೇದಾಗಿ ನೆಲಗಡಲೆ ಅಥವಾ ಶೇಂಗಾ. ಇದಕ್ಕೆ ಕಳೆದ ಸಾಲಿನಲ್ಲಿ 5850 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. ಈ ಸಲ ಅದನ್ನ 6377ಕ್ಕೆ ಹೆಚ್ಚಿಸಲಾಗಿದೆ. ಈ ಉತ್ಪಾದನಾ ವೆಚ್ಚವನ್ನ 4251 ರೂಪಾಯಿ ಅಂತ ಪರಿಗಣಿಸಲಾಗಿದೆ. ಕಳೆದ ಸಾಲಿಗೆ ಹೋಲಿಸಿದಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 527 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದನ್ನು ನೋಡಬಹುದು. ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಹನ್ನೆರಡನೇದಾಗಿ ಸೂರ್ಯಕಾಂತಿ ಬೀಜ. ಕಳೆದ ಸಾಲಿನಲ್ಲಿ ಇದಕ್ಕೆ 6400 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲಾಗಿತ್ತು. ಈ ಸಲ 6760 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹಾಗೆ ಉತ್ಪಾದನಾ ವೆಚ್ಚವನ್ನ 4505 ರೂಪಾಯಿ ಅಂತೇಳಿ ಪರಿಗಣಿಸಲಾಗಿದೆ. ಕಳೆದ ಸಾಲಿಗೆ ಹೋಲಿಸಿದಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 360 ರೂಪಾಯಿ ಹೆಚ್ಚಳವಾಗಿರ್ತಕ್ಕಂಥದ್ದು, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 50% ಲಾಭ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಹದಿಮೂರನೇದಾಗಿ ಹಳದಿ ಸೋಯಾಬೀನ್. ಇದಕ್ಕೆ ಕಳೆದ ಸಾಲಿನಲ್ಲಿ 4300 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿತ್ತು. ಈ ಸಲ ಇದನ್ನ 4,600 ರೂಪಾಯಿಗೆ ಹೆಚ್ಚಿಸಲಾಗಿದೆ. 3,029 ರೂಪಾಯಿ ಉತ್ಪಾದನಾ ವೆಚ್ಚ ಅಂತೇಳಿ ಪರಿಗಣಿಸಲಾಗಿದೆ. ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಹೋಲಿಕೆ ಮಾಡದೆ ಕಳೆದ ಸಾಲಿಗೆ 300 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದನ್ನ, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. 14th ಎಳ್ಳು, ಈ ಎಳ್ಳಿಗೆ ಕಳೆದ ಸಾಲಿನಲ್ಲಿ 7,830 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. ಇದನ್ನ ಈ ಸಾಲಿಗೆ 8,635 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಹಾಗೆ ಉತ್ಪಾದನಾ ವೆಚ್ಚವನ್ನ 5,755 ರೂಪಾಯಿ ಅಂತೇಳಿ ಪರಿಗಣಿಸಲಾಗಿದೆ. ಕಳೆದ ಸಾಲಿಗೆ ಹೋಲಿಸಿದಾಗ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 805 ರೂಪಾಯಿ ಹೆಚ್ಚಳ ಆಗಿರತಕ್ಕಂಥದ್ದು, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು 15th ಹುಚ್ಚಿಹಳ್ಳಿಗೆ ಕಳೆದ ಸಾಲಿನಲ್ಲಿ 7,287 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. ಈ ಸಲ ಅದನ್ನ 7,734 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಈ ಉತ್ಪಾದನಾ ವೆಚ್ಚವನ್ನ 5,156 ರೂಪಾಯಿ ಅಂತೇಳಿ ಪರಿಗಣಿಸಲಾಗಿದೆ. ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಕಳೆದ ಸಾಲಿಗೆ ಹೋಲಿಸಿದಾಗ 447 ರೂಪಾಯಿ ಹೆಚ್ಚಳ ಆಗಿರ್ತಕ್ಕಂಥದ್ದು, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು 14th ಮಧ್ಯಮ ಸ್ಟೇಪಲ್ ಅಳತೆಯ ಹತ್ತಿ, ಇದಕ್ಕೆ ಕಳೆದ ಸಾಲಿಗೆ 6,080 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. ಇದನ್ನ ಈ ಸಾಲಿಗೆ 6,620 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹಾಗೆ ಉತ್ಪಾದನಾ ವೆಚ್ಚವನ್ನ 4,411 ರೂಪಾಯಿ ಅಂತೇಳಿ ಪರಿಗಣಿಸಲಾಗಿದೆ. ಕಳೆದ ಸಾಲಿಗೆ ಹೋಲಿಸಿದಾಗ 540 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳಾಗಿರ್ತಕ್ಕಂಥದ್ದು, ಹಾಗೆ ರೈತರಿಗೆ ತಮ್ಮ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಕೊನೆಯದಾಗಿ ಉದ್ದ ಸ್ಟೇಪಲ್ ಅಳತೆಯ ಹತ್ತಿ, ಇದಕ್ಕೆ ಕಳೆದ ಸಾಲಿಗೆ 6,380 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿತ್ತು. ಈ ಸಾಲಿಗೆ ಇದನ್ನ 7,020 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹಾಗೆ ಉತ್ಪಾದನಾ ವೆಚ್ಚವನ್ನ 4,411 ರೂಪಾಯಿ ಅಂತ ಪರಿಗಣಿಸಲಾಗಿದೆ. ಕಳೆದ ಸಾಲಿಗೆ ಹೋಲಿಸಿದಾಗ ಉತ್ಪಾದನಾ ವೆಚ್ಚವನ್ನ ಕೂಡ ಪರಿಗಣಿಸಿ ಈಗ ಏನು ನಿಗದಿಪಡಿಸಲಾಗಿದೆಯೋ ಆ ಕನಿಷ್ಠ ಬೆಂಬಲ ಬೆಲೆಗೆ 640 ರೂಪಾಯಿ ಹೆಚ್ಚಳಾಗಿರ್ತಕ್ಕಂಥದ್ದನ್ನು, ಹಾಗೆ ರೈತರಿಗೆ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಆಗ್ತಕ್ಕಂಥದ್ದನ್ನ ನಾವು ಪರಿಗಣಿಸಬಹುದಾಗಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಕನಿಷ್ಠ ಬೆಂಬಲ ಬೆಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 900823 1686. ಮತ್ತೊಮ್ಮೆ ಕೇಳಿ: 900823 1686. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಬೊಳ್ಳಿಮಾಡ ಗ್ರಾಮತ್ರ ಪಂದ್ಯಂಡ ಪೌತಿ ನಾನಯ್ಯಂಗಿಡ ಪೊಣ್ಣು ಅಕ್ಕವ್ವ ಪಾತೆಯಂಗ ಇಂದು ಮರಣಪಟ್ಟಿತ್ತು. 98 ಬಯತ್ರ ಪಂದ್ಯಂಡ ಅಕ್ಕವ್ವ ಪಾತೆ ತಾಮನೆ ಕಾದೀರ ಅಕಿರಿ ಕಾರ್ಯ ನಾಳೆ ಮಜ್ಜಣಾಂಗಿಡ ಸ್ವಗ್ರಾಮದ ನಡ್ಪಾಂದು ಒಕ್ಕಕಾರ ಅರಿಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಪ್ರಾಯೋಜಕರು ಇರಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕುಶಾಲ್ ನಗರ ಮತ್ತು ಸೋಮವಾರಪೇಟೆ ತಾಲೂಕು ಗ್ರಾಮ ಪಂಚಾಯಿತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹಾಜರಿಯಲ್ಲಿ ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಸಭಾಬಾಡಿಲಿ ಕೊಡಗು ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ನವು ಗ್ರಾಮಗಳ ಅಭಿವೃದ್ಧಿಯ ಬಗ್ಗೆಯಲ್ಲಿ ಸಭೆ ನಡೆಸಿದರು. ಈ ಸಂದರ್ಭ ಮಾತಾಡಿದ ಸಿಇಒ ಡಾಕ್ಟರ್ ಎಸ್ ಆಕಾಶ್ ನವು ಗ್ರಾಮಗಳ ಅಭಿವೃದ್ಧಿ ಮತ್ತು ಆಡಳಿತದಲ್ಲಿ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪಾತ್ರ ಮಹತ್ವದ್ದು ಅಂತ ಹೇಳಿದೋ. ಸಭೆಯಲ್ಲಿ ಭಾಗವಹಿಸಿದ ಗ್ರಾಮ ಪಂಚಾಯಿತಿನ ಅಧ್ಯಕ್ಷರಿಗೆ ತಮ್ಮ ವ್ಯಾಪ್ತಿಗೆ ಸೇರಿದ ಆಡಳಿತ ಸಮಸ್ಯೆಗಳ ಬಗ್ಗೆಯಲ್ಲಿ ಸಿಇಒ ನೌಕೆ ಮಾಹಿತಿ ಕೊಟ್ಟು ಸಭೆನ ಕಡೆಯಲ್ಲಿ 2021-22 ಸಾಲಲ್ಲಿ ಗಾಂಧಿ ಗ್ರಾಮ ಪ್ರಶಸ್ತಿ ಪಡ್ಕೊಂಡಿರುವ ಕೂಡುಮಂಗಳೂರು ಮತ್ತು ದೊಡ್ಡಮಳತೆ ಗ್ರಾಮ ಪಂಚಾಯಿತಿ ನೌಕೆ ಡಾಕ್ಟರ್ ಎಸ್ ಆಕಾಶ್ ನವು ಪ್ರಶಸ್ತಿ ಪತ್ರ ಮತ್ತು ಫಲಕ ಕೊಟ್ಟು ಗೌರವಿಸಿದರು. ಇಂದು ವಿರಾಜಪೇಟೆ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ವೆಂಕಟರಾಜನವು ತಾಲೂಕು ಕಚೇರಿ ಸಿಬ್ಬಂದಿಗ ಲೋಕೋಪಯೋಗಿ ಮತ್ತು ಸೆಸ್ಕ್ ಇಲಾಖೆನ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕಾಗ್ತಿದ್ದು ಅಗತ್ಯ ಎಚ್ಚರಿಕೆ ಕ್ರಮ ತಕ್ಕಂಡು ಒಟ್ಟೊಟ್ಟಿಗೆ ಕಾರ್ಯನಿಸುವಂಗೆ ಅವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಅದಾದ ಮೇಲೆ ತಾಲೂಕು ಕಚೇರಿನ ಕಾಮಗಾರಿನ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕಾಮಗಾರಿನ ಪೂರ್ತಿ ಮಾಡುವಂಗೆ ಜಿಲ್ಲೆನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವ 2023-24 ಸಾಲಿನ ಕನ್ನಡ ಪ್ರವೇಶ ಕಾವ ಜಾಣ ಮತ್ತು ರತ್ನ ಪರೀಕ್ಷೆಗಳಿಗೆ ಅರ್ಜಿ ಕರೆದಳು. ಡಿಸೆಂಬರ್ ಕಡೆಯ ವಾರದಲ್ಲಿ ನಡೆಯಕ್ಕಿರುವ ಈ ಪರೀಕ್ಷೆಗಳಿಗೆ ಅರ್ಜಿ ಒಪ್ಪಿಸಿಕೆ ಬರುವ ಆಗಸ್ಟ್ 31 ಕಡೇ ದಿನ ಆಗಿದ್ದು ಸೆಪ್ಟೆಂಬರ್ 15 ಮುಟ್ಟ ದಂಡ ಶುಲ್ಕ ರೂಪಾಯಿ ಹೆಚ್ಚು ಕಟ್ಟಿ ಅರ್ಜಿ ಒಪ್ಪಿಸಕ್ಕಂತ ಗೊತ್ತಾಗಿದ್ದು ಅರ್ಜಿ ನಮೂನೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಜಾಲತಾಣ www.kasapa.in ನ ಮುಖಾಂತರ ಪಡ್ಕಣಕ್ಕೆ. ಪೊನ್ನಂಪೇಟೆ ತಾಲೂಕಿನ ಹುದೂರು ಗ್ರಾಮದ ಪದ್ಮನಾಭರಾವ್ ಅವರ ಮಂಗ ಪ್ರಗತಿಪರ ಕೃಷಿಕ ಬಿಪಿ ರವಿಶಂಕರ್ ನೌಕೆ ಸರ್ಕಾರದ ಕೃಷಿ ಇಲಾಖೆಯಿಂದ 2022-23 ಸಾಲಿನ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಘೋಷಣೆ ಔಟು. ಭತ್ತದ ಕೃಷಿ ಮಾಡ್ತಿರುವ ಇವು 20 ಹೆಚ್ಚು ತಳಿಗಳನ್ನ ಬೆಳೆಯೋದರೊಟ್ಟಿಗೆ ಬಿತ್ತನೆ ಬೀಜ ಉತ್ಪಾದನೆ ಮಾಡ್ತಿದ್ದು ಬೇರೆ ಬೇರೆ ದೇಶಗಳ ಹಣ್ಣುಗ ಸೇರಿದಂಗೆ 150 ಬಗೆಯ ಹಣ್ಣುಗಳನ್ನ ಮರಗಳನ್ನ ಸಹ ಮನೆ ಅಂಗಳ ಸುತ್ತಮುತ್ತ ಬೆಳೆಸ್ಯಳು. ಅದಲ್ಲದೆ 150 ತರದ ಹಲಸಿನ ಹಣ್ಣು ತಳಿಗಳನ್ನ ಸಹ ಇವು ಬೆಳೆಸ್ಯಳು. ಕರಕುಶಲ ಶಿಲ್ಪ ಕಲಾವಿದರಾಗಿರುವ ಕೊಡಗಿನ ಪಾರಾಣೆ ಗ್ರಾಮದ ಅಪ್ಪನೆರವಂಡ ಕಿರಣ್ ಸುಬ್ಬಯ್ಯ ನೌಕೆ 2022 ಸಾಲಿನ ವಚನ ಚಿತ್ರರಚನಾ ಪಿತಾಮಹ ಎಂ ವೀರಪ್ಪ ದತ್ತಿ ಪ್ರಶಸ್ತಿ ಸಿಕ್ಕಿದ್ದು ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಡೆಯಿಂದ ಕೊಡುವ ಈ ಪ್ರಶಸ್ತಿಯಲ್ಲಿ 68,000 ರೂಪಾಯಿ ಮತ್ತು ಸ್ವಸ್ತಿ ವಾಚನ ಪ್ರಶಸ್ತಿ ಫಲಕ ಸೇರಿತು. ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಕರ್ತವ್ಯ ನಿಯಿಸುತ್ತಿದ್ದ ಕೊಡಗು ಜಿಲ್ಲೆನ ಚಾಮೇರ ದೇವಯ್ಯನವು ಮೇಜರ್ ಆಗಿ ಬಡ್ತಿ ಪಡ್ಕೊಂಡಿದ್ದು ಇವು ಶನಿವಾರ ಸಂತೆನ ಮಂಕ್ಯ ಗ್ರಾಮದ ಚಾಮೇರ ಪ್ರಕಾಶ್ ಮತ್ತು ಉಷಾ ದಂಪತಿಗಳ ಮಂಗ. ದಕ್ಷಿಣ ಕನ್ನಡ ಜಿಲ್ಲೆನ ಪುತ್ತೂರಿನ ಕಿದ್ಮಾ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಮಿತಿನ ಕಡೆಯಿಂದ ಇದೇ ತಿಂಗಳ 9 ರಾಜ್ಯ ಮಟ್ಟದ ಕಾವ್ಯ ಮತ್ತು ಸಾಂಸ್ಕೃತಿಕ ಸಂಭ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಜಂಬರ ಏರ್ಪಾಡಾಗಿದ್ದು ಜಂಬರದ ಬಗೆಯಲ್ಲಿ ಏರ್ಪಾಡು ಮಾಡಿರುವ ರಾಜ್ಯ ಮಟ್ಟದ ಕವಿಗೋಷ್ಠಿಗೆ ಕೊಡಗು ಜಿಲ್ಲೆಯಿಂದ ಈರಮಂಡ ಹರಿಣಿ ವಿಜಯ್ ನವು ಆಯ್ಕೆ ಆಗೋಳು ಅಂತ ಗೊತ್ತಾಯಿತು. ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಪೌತಿ ಖಾತೆ ಆಂದೋಲನ ಕೂಡಿಗೆ ಗ್ರಾಮ ಪಂಚಾಯಿತಿನ ಸಭಾಬಾಡೆಯಲ್ಲಿ 7 ಕುಶಾಲನಗರ ತಹಸೀಲ್ದಾರ್ ಟಿಎಂ ಪ್ರಕಾಶ್ ನವರ ಅಧ್ಯಕ್ಷತೆಯಲ್ಲಿ ನಡೆಯಕ್ಕಿದ್ದು ಖಾತೆ ಬದಲಾವಣೆ ಮಾಡುವು ಅಗತ್ಯ ದಾಖಲೆಗಳಾದ ಮೂಲ ಜಮಾಬಂದಿ ಪಹಣಿ ಆಕಾರ್ ಬಂದ್ ವಂಶವೃಕ್ಷ ಡೆತ್ ಸರ್ಟಿಫಿಕೇಟ್ಗಳ ಒರಿಜಿನಲ್ ದಾಖಲೆಗಳೊಟ್ಟಿಗೆ ಬಂದು ಆಂದೋಲನ ಸದುಪಯೋಗ ಪಡಿಸಿಕೊಳ್ಳಕ್ಕೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಇರಿಕೇರಿ ಪ್ರಸನ್ನ, ಮಾಲೀಕರು ಎಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವುಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಹಿಂದೆ ಸಂಪರ್ಕಿಸಿ. ಚೋಟಾ ಚಾಮ್ಸ್ ಗುರುಕುಲಂ, ವಿರಾಜಪೇಟೆ, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಚೋಟಾ ಚಾಮ್ಸ್ ಗುರುಕುಲಂ, ಆಪೋಸಿಟ್ ಸೈನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಮೊಬೈಲ್ 9448019615. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಹೊರಗಿನ ಬೆಳೆಗಾರರೇ ಗಮನಿಸಿ, ನಿಮ್ಮ ತೋಟದಲ್ಲಿ ಮನೆಯ ಹಿತ್ತಲಲ್ಲಿ ಬೆಳೆದಿರುವ ಕೈಹುಳಿಯನ್ನು ಉತ್ತಮ ಬೆಲೆ ನೀಡಿ ಕಿತ್ತಳೆ ಬೆಳೆಗಾರ ಸಹಕಾರ ಸಂಘ ಗೋಣಿಗೊಪ್ಪ ಇವರ ವತಿಯಿಂದ ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಸಂಪರ್ಕಿಸಿ ಮಡಿಕೇರಿ 9845178570 ಐನ್ ಮನೆ ಕೆಫೆ ಕಾಲೇಜ್ ರೋಡ್ ಮಡಿಕೇರಿ ಗೋಣಿಗೊಪ್ಪ 9481735219 4573 ಅಥವಾ 9480787993 ಸೋಮರಪೇಟೆ 9060305678 ನಾಪೋಕ್ಲು 9448150148 ಚಿತ್ತಲ್ಲಿ 9901014607 ಟಾಟಾ ಮೋಟಾರ್ಸ್ ಅರಸ್ ಕಾರವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ವಾಟರ್ ಹೀಟರ್, ಸೋಲಾರ್, ಯುಪಿಎಸ್, ವಾಷಿಂಗ್ ಮಷೀನ್, ಕ್ಲಾಟ್ ಡ್ರೈಯರ್, ವಿಡಿಯಂ ಕಂಪನಿಯ ಗ್ಯಾಸ್ ಸ್ಟೌ, ಮಿಕ್ಸಿ, ಗ್ರೈಂಡರ್, ಲೈಫ್ ಟೈಮ್ ವಾರಂಟಿಯೊಂದಿಗೆ ಅಪ್ ಟು 30% ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯುಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ವಿರಾಜಪೇಟೆ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ವೆಂಕಟರಾಜಾವು ಇಂದು ಖುದ್ದುಪೋಯಿ ಪರಿಶೀಲನೆ ಮಾಡಿಸಿ ಅಲ್ಲಿಂಜ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗ ಪಿನ ಲೋಕೋಪಯೋಗಿ ಸೆಸ್ಕ್ ಇಲಾಖೆಯ ಅಧಿಕಾರಿಯರ ಕೂಡ ಸಭೆ ನಡೆದಿತು. ಮುಂಗಾರು ಮಳೆ ಚುರುಕು ಅಯಣಿಂಜಿತು ಇಂಗು ಬೋಂಡಿಯಾನ ಮುಪ್ಪಡೆ ಕ್ರಮ ಅಡ್ತಂಡು ಕಾರ್ಯನಿಸುವನಿಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತು. ಅಲ್ಲಿಂಜ ತಾಲೂಕು ಕಚೇರಿಯ ಕಾಮಗಾರಿ ಪರಿಶೀಲನೆ ಮಾಡಿತು. ಬೆರೆಯ ಕೆಲಸ ತೂಪನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಸಿ ಈ ನೈರತ್ತು ತಹಶೀಲ್ದಾರ್ ರಾಮಚಂದ್ರ ಲೋಕೋಪಯೋಗಿ ಸೆಸ್ಕ್ ಪಿನ ಕಂದಾಯ ಇಲಾಖೆಯ ಅಧಿಕಾರಿಯ ಹಾಜರಿಂಜತು. ಗ್ರಾಮ ಪಂಚಾಯಿತಿ ಮಟ್ಟತ್ರ ಸಮಸ್ಯೆನ ಬೇರೆಯ ಪರಿಹಾರ ಮಾಡುವಕ್ಕೆ ಜಿಲ್ಲಾ ಪಂಚಾಯಿತರ ನಿಟ್ಟಲು ಬೋಂಡಿಯನ ಕ್ರಮ ಅಡ್ತವಾಂದು ಕೊಡಗು ಜಿಲ್ಲಾ ಪಂಚಾಯಿತಿರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶವು ಅರಿಚಿಟ್ಟಿತು. ಸೋಮರಪೇಟೆ ತಾಲೂಕು ಪಂಚಾಯಿತಿ ಸಭಾಬಾಡಿಲು ಇಂದು ನಡೆದ ಕುಶಾಲನಗರ ಪಿನ ಸೋಮರಪೇಟೆ ತಾಲೂಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿನ ಉಪಾಧ್ಯಕ್ಷಗಳ ಸಭೆಯಲ್ಲಿ ತಕ್ಕ ಬರಂದ ಅವು ಗ್ರಾಮತ್ರ ಅಭಿವೃದ್ಧಿ ಪಿನ ಆಡಳಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷಂಗ ಪಿನ ಉಪಾಧ್ಯಕ್ಷಗಳ ಪಾತ್ರ ಮುಖ್ಯ ಅನ್ನನೆ ಗ್ರಾಮ ಮಟ್ಟತ್ರ ಸಮಸ್ಯೆಯ ಮೀದ ಮಾಹಿತಿ ಪಡೆದವನಿಟ್ಟಲು ಈ ಸಭೆ ನಡೆಯುವುದು ಅವು ಅಣಚಿ. ಸಭೆಯಲ್ಲಿ ಕೂಡಿಯಾಡಿನ ಸುಮಾರುಪೇಟೆ ಪಿನ ಕುಶಾಲನಗರ ತಾಲೂಕರ ಬೋರೆಬೋರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಂಗ ಪಿನ ಉಪಾಧ್ಯಕ್ಷಂಗ ತಂಗಡ ವ್ಯಾಪ್ತಿರ ಆಡಳಿತ ಪಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಸಮಸ್ಯೆಯ ಮೀದ ಅರಿವಿಕೆ ಕೊಡುತ್ತದೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಜಿ ಧನುರಾಜ್ ಕೂಡ್ನನಕೆ ಮುಖ್ಯಪಟ್ಟ ಅಧಿಕಾರಿಯ ಹಾಜರಿಂಜತು. ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹತ್ರ ಆದ ನಿಲ್ ಇದೇ ಜುಲೈ 8 ಕೊಡಗು ಜಿಲ್ಲೆಯ ಬೋರೆಬೋರೆ ಹಂತತ್ರ ಎಲ್ಲಾ ನ್ಯಾಯಾಲಯದ ರಾಷ್ಟೀಯ ಲೋಕ್ ಅದಾಲತ್ ನಡಪಾಂದು ಪ್ರಧಾನ ಜಿಲ್ಲಾ ಪಿನ ಸೆಷನ್ ನ್ಯಾಯಾಧೀಶಂಗ ಪಿನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹತ್ರ ಅಧ್ಯಕ್ಷಗಳಾದ ಡಿಟಿ ಪುಟ್ಟರಂಗೇಸ್ವಾಮಿ.